ಐದಕ್ಕೆ ಕರೆ ಮಾಡಿ. ನಿಮ್ಮ ಆರೋಗ್ಯ ನಮ್ಮ ಬದ್ಧತೆ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಧೂಮ್ರಪಾನ ಕಿ ಲತ್ ಲಿಯಾ ಹುವಾ ವೋ ಹರ್ ಏಕ್ ಕಶ್ ಜಾನ್ಲೇವಾ ಹೈ. ಧೂಮ್ರಪಾನ ಕರ್ನೆ ಸೇ ಆಪ್ಕೋ ದಿಲ್ ಕಾ ದೌರಾ ಔರ್ ಕೈ ಖತರ್ನಾಕ್ ಬಿಮಾರಿಯಾಂ ಹೋ ಸಕ್ತಿ ಹೈ ಔರ್ ಇಸ್ಸೇ ಕೋವಿಡ್ 19 ಹೋನೆ ಕಾ ಖತರಾ ಭಿ ಕೈ ಗುಣಾ ಬಢ್ ಜಾತಾ ಹೈ. ತಂಬಾಕೂ ಸೇ ಮಿಲ್ನೆ ವಾಲಾ ಕುಛ್ ಪಲೋ ಕಾ ಮಜಾ ಆಪ್ಕೇ ಔರ್ ಆಪ್ಕೇ ಪರಿವಾರ್ ಕೇ ಲಿಯೇ ಬನ್ ಸಕ್ತಿ ಹೈ ಸಜಾ. ತಂಬಾಕೂ ಆಜ್ ಹೀ ಛೋಡೇ. अधिक जानकारी और मदद के लिए टोल फ्री नंबर 1800112356 पर कॉल करें. वर्ल्ड हेल्थ ऑर्गेनाइजेशन द्वारा जनहित में जारी. ಸಬ್ಕಾ ವಿಕಾಸ್, ಸಬ್ಕಾ ವಿಶ್ವಾಸ್, ಸಬ್ಕಾ ಪ್ರಯಾಸ್ ಧ್ಯೇಯದೊಂದಿಗೆ ಮುನ್ನಡೆಯಲಾಗುತ್ತಿದೆ. ಈ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳ ಆಧಾರಿತ ವಿಶೇಷ ರನ್ ಮಿಷಿನ್, ಜನಧನ್ ಯೋಜನೆ, ಪ್ರಧಾನ ಮಂತ್ರಿ ಕಿಸಾನ್, ಉಜ್ವಲ್ ಯೋಜನೆ ಹೀಗೆ ವಿವಿಧ ಯೋಜನೆಗಳನ್ನು ಕುರಿತದ್ದಾಗಿರುತ್ತದೆ. ಭಾಗವಹಿಸಲು ಆಸಕ್ತಿ ಇರುವವರು ಕ್ವಿಜ್ ಮತ್ತು ಇನ್ನಿತರ ಪ್ರಮುಖ ಭಾಷೆಗಳಲ್ಲಿ ಲಭ್ಯ. 700 ಸೆಕೆಂಡುಗಳ ಸಮಯದಲ್ಲಿ 20 ಪ್ರಶ್ನೆಗಳಿಗೆ ಉತ್ತರಿಸಬೇಕು. ಪ್ರತಿ ವಾರ 1000 ವಿಜೇತರ ಹೆಸರುಗಳನ್ನು quiz.mygov.in ಗೆ ಲಾಗಿನ್ ಆಗಿ ಸಬ್ಕಾ ವಿಕಾಸ್ ಮಹಾಕ್ವಿಜ್ ರಸಪ್ರಶ್ನೆಯಲ್ಲಿ ಭಾಗವಹಿಸಿ ಬಹುಮಾನ ನಿಮ್ಮದಾಗಿಸಿಕೊಳ್ಳಿ. ಸಬ್ಕಾ ವಿಕಾಸ್. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿ ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು. ಕೃಷಿ ರಂಗ ಪಕರಾದ ಡಾಕ್ಟರ್ ಎಂ ಅಂಜನಪ್ಪ ಅವರೊಂದಿಗೆ ಸಂದರ್ಶನ, ನಂತರ ಕೃಷಿ ಮಾಹಿತಿ ಮೂಡಿಬರಲಿದೆ. ಕೇಳಿ ಬದನೆ ಬೇಸಾಯ. ಈ ಕುರಿತು ಕೋಲಾರ ತೋಟಗಾರಿಕೆ ಮಹಾವಿದ್ಯಾಲಯದ ಪ್ರಾಧ್ಯಾಪಕರಾದ ಡಾ ಎಂ ಅಂಜನಪ್ಪ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಪಿಎಂ ಜಗದೀಶ್. ನಮಸ್ಕಾರ ಡಾಕ್ಟರ್ ಅಂಜನಪ್ಪ ಅವರು. ನಮಸ್ಕಾರ. ಮತ್ತೆ ಪ್ರತಿನಿತ್ಯ ಕೂಡ ನಾವು ಒಂದಲ್ಲ ಒಂದು ವಿಧದಲ್ಲಿ ಬದನೆಯನ್ನು ಬಳಸ್ಕೊಳ್ತಾ ಇರ್ತೀವಿ. ತಾವಿವತ್ತು ಈ ಬದನೆಯ ಒಂದು ಸುಧಾರಿತ ಬೇಸಾಯ ಕ್ರಮಗಳ ಬಗ್ಗೆ. ಬದನೆ ಬಹಳ ಮುಖ್ಯವಾದ ಮತ್ತು ಜನಪ್ರಿಯವಾದ ತರಕಾರಿ ಬೆಳೆ. ಈ ತರಕಾರಿಯು ಬಹಳ ಬಡವರ ತರಕಾರಿ ಅಂತ 0.8 ಸಾವಿರ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆಯುತ್ತಿದ್ದು ಇದರ ಉತ್ಪಾದನೆ 400,000 ಟನ್ಗಳಷ್ಟು ಇದ್ದು ಉತ್ಪಾದಕತೆ 25 ಉದಾಹರಣೆಗೆ ಬಾಂಗ್ಲಾದೇಶ, ಪಾಕಿಸ್ತಾನ, ಚೈನಾ, ಫಿಲಿಪೈನ್ಸ್ ದೇಶಗಳಲ್ಲಿ ಹೆಚ್ಚಿನ ಪ್ರದೇಶದಲ್ಲಿ ಈ ಬೆಳೆಯನ್ನ ಬೆಳೀತಾ ಇದ್ದಾರೆ. ಇನ್ನು ನಮ್ಮ ದೇಶದಲ್ಲಿ ಯಾವ್ಯಾವ ರಾಜ್ಯಗಳಲ್ಲಿ? ಪಶ್ಚಿಮ ಬಂಗಾಳ, ಮಹಾರಾಷ್ಟ್ರ, ತಮಿಳುನಾಡು, ಕರ್ನಾಟಕ ರಾಜ್ಯಗಳಲ್ಲಿ ಹೆಚ್ಚಿನ ಪ್ರದೇಶದಲ್ಲಿ ಈ ಬೇಸಾಯ ಉಂಟು. ಇನ್ನು ನಮ್ಮ ರಾಜ್ಯಕ್ಕೆ ಬಂದ ರಾಜ್ಯದಲ್ಲಿ ಯಾವ ಜಿಲ್ಲೆಗಳಲ್ಲಿ ಹೆಚ್ಚಾಗಿ ಬೆಳೆ? ಬೆಳಗಾಂ, ಬಾಗಲಕೋಟೆ, ಬೀದರ್ ಜಿಲ್ಲೆಗಳಲ್ಲಿ ಈ ಒಂದು ಬೆಳೆಯನ್ನು ಹೆಚ್ಚಿನ ಪ್ರದೇಶದಲ್ಲಿ ಬೆಳೀತಾ ಇದ್ದಾರೆ. ಇನ್ನು ಸಂಕ್ಷಿಪ್ತವಾಗಿ ಈ ಬದನೆಯ ಒಂದು ಹಣದಲ್ಲಿರುತ್ತವೆ. ಈ ಬದನೆಯನ್ನ ವಿವಿಧ ಅಡುಗೆ ತಯಾರಿಕೆಯಲ್ಲಿ ಬಳಸುತ್ತಾರೆ. ಉದಾಹರಣೆಗೆ ಸಾಂಬಾರು, ಪಲ್ಯ, ಗೊಜ್ಜು, ಬಾತು ಮತ್ತು ಬದನೆಕಾಯಿಗಳನ್ನ ವಿವಿಧ ಬಗೆಯ ಆಯುರ್ವೇದ ಔಷಧಿಗಳ ತಯಾರಿಕೆಯಲ್ಲಿ ಬಳಸ್ತಾ ಇದ್ದಾರೆ. ಅದೇ ರೀತಿ ಇತ್ತೀಚೆಗೆ ಸಕ್ಕರೆ ಕಾಯಿಲೆ ಬಹಳ, ಅದೇ ರೀತಿ ಬದನೆ ಬೀಜಗಳನ್ನ ಹಲ್ಲು ನೋವು ನಿವಾರಣೆಯಲ್ಲಿ ಕೂಡ ಔಷಧಿಯಾಗಿ ಬಳಸ್ತಾ ಇದ್ದಾರೆ. ಈ ರೀತಿಯಾಗಿ ವಿವಿಧ ಒಂದು ಔಷಧಿ ಗುಣಗಳನ್ನು. ಜೇಡಿ ಮಿಶ್ರಿತ ಗೋಡು ಮಣ್ಣು ಅಥವಾ ಮರಳ ಮಿಶ್ರಿತ ಕೆಂಪು ಮಣ್ಣು ಈ ಬೆಳೆಗೆ ಬಹಳ ಸೂಕ್ತ. ಅದರಲ್ಲೂ ಮಣ್ಣಿನ ರಸಸಾರ 5.5-6 ಬದನೆ ಗಿಡ ಉಷ್ಣವಲಯದ ಬೆಳೆಯಾಗಿದ್ದು ಆದರೂ ಸಮಶೀತೋಷ್ಣ ವಲಯ ಪ್ರದೇಶಗಳಲ್ಲಿ ಕೂಡ ಈ ಬೆಳೆಯನ್ನು ನಾವು ಬೆಳೆಯಬಹುದಾಗಿದೆ. ಆದರೆ ಅತಿ ಶೀತ, ಹಿಮ ಅಂದ್ರೆ ಮುಖ್ಯವಾಗಿ ಯಾವ್ಯಾವ ತಿಂಗಳಲ್ಲಿ ಬೇಸಾಯ ಪ್ರಾರಂಭಿಸಬಹುದು? ಈ ಬದನೆಯನ್ನು ವರ್ಷ ಪೂರ್ತಿ ನಾವು ಬೇಸಾಯ ಮಾಡಬಹುದಾಗಿದೆ. ಆದರೆ ಬದನೆಯನ್ನ ಮೈದಾನ ಪ್ರದೇಶಗಳಲ್ಲಿ ಪ್ರದೇಶಕ್ಕೆ ಬಂದರೆ ಜನವರಿ, ಮೇ ಮತ್ತು ಸೆಪ್ಟೆಂಬರ್ ತಿಂಗಳಲ್ಲಿ ಬೇಸಾಯ ಮಾಡಬಹುದು. ಅಂದ್ರೆ ಮಳೆ ಕಡಿಮೆ ಸಂದರ್ಭದಲ್ಲಿ. ಮತ್ತೆ ಗುಡ್ಡಗಾಡು ಪ್ರದೇಶಗಳಲ್ಲಿ ಜನವರಿ ಮತ್ತು ಮತ್ತೆ ಮಾಳಾಪುರ, ಮಟ್ಟಿಗೊಳ್ಳ, ರಾಂಪುರ್ ಲೋಕಲ್, ಹೀಗೆ ವಿವಿಧ ಸ್ಥಳೀಯ ತಳಿಗಳನ್ನ ಆಯಾ ಪ್ರದೇಶಗಳಲ್ಲಿ ರೈತರು ಬೆಳೆದು ಒಂದು ಹೆಕ್ಟೇರ್ ಪ್ರದೇಶಕ್ಕೆ ಇಳುವರಿಯನ್ನ ಪಡ್ಕೋಬಹುದಾಗಿದೆ. ಇನ್ನು ಸುಧಾರಿತ ತಳಿಗಳು ಯಾವ್ಯಾವು ಅಂತೀರಿ? ಸುಧಾರಿತ ತಳಿಗಳು ಇತ್ತೀಚೆಗೆ ಭಾರತೀಯ ಸಂಶೋಧನಾ ಸಂಸ್ಥೆ IHR ಅಂತ ನಾವು ಕರೀತೇವೆ, ಹೆಸರುಘಟ್ಟ ಬೆಂಗಳೂರು, ಇಲ್ಲಿ ಸಾಕಷ್ಟು ತಳಿಗಳನ್ನ ಬಿಡುಗಡೆ ಮಾಡಿದ್ದಾರೆ. ಅದರಲ್ಲಿ ಅರ್ಕ ಶೀಲ್, ಅರ್ಕ ಶಿರೀಷ್, ಅರ್ಕ ಕುಸುಮಕೂರ್, ಅರ್ಕ ಕೇಶ್ ಮತ್ತು ಅರ್ಕ ನೀಲಕಂಠ ದಂಡಾಣು ಸರ್ಗು ರೋಗ ನಿರೋಧಕತೆಗೆ ಸೂಕ್ತ ಅಂತ ಕಂಡು ಬಂದಿವೆ. ನಿರೋಧಕ ಶಕ್ತಿ ಇದೆ. ಎಲ್ಲೆಲ್ಲಿ ಈ ದುಂಡಾಣು ದಂಡದಲ್ಲಿ ಈ ಹೈಬ್ರಿಡ್ ತಳಿಗಳು ಅಥವಾ ಸಂಕರ್ಣ ತಳಿಗಳು ಇದಾವೆ? ನಿಜ, ಅವುಗಳಲ್ಲಿ ಸಂಕರ್ಣ ತಳಿಗಳಂದ್ರೆ ಇದೇ ಭಾರತೀಯ ಸಂಶೋಧನಾ ಸಂಸ್ಥೆ ಹೆಸರುಘಟ್ಟದಿಂದ ಪೂಸಾ ಹೈಬ್ರಿಡ್ 5, ಪೂಸಾ ಹೈಬ್ರಿಡ್ 6 ಮತ್ತು ಪೂಸಾ ಹೈಬ್ರಿಡ್ 9 ಅಂತ ಸಂಕರ್ಣ ತಳಿಗಳನ್ನ ಬಿಡುಗಡೆ ಮಾಡಿ ಬೇಸಾಯಕ್ಕೆ ಶಿಫಾರಸು ಮಾಡಿದೆ. ಈ ಒಂದು ಹೆಕ್ಟೇರ್ ಪ್ರದೇಶಕ್ಕೆ ಬಿತ್ತನೆ ಬೀಜ ಸುಧಾರಿತ ತಳಿಗಳಾಗಿದ್ದಲ್ಲಿ 200-250 ಗ್ರಾಂ ಬೇಕಾಗುತ್ತೆ. ಸಂಕರ್ಣ ತಳಿಗಳಾದರೆ 200 ಕೆಜಿ ರಂಜಕ, 100 ಕೆಜಿ ಪೊಟಾಷ್ ಗೊಬ್ಬರಗಳು ಬೇಕಾಗುತ್ತವೆ. ಈ ಗೊಬ್ಬರಗಳ ಪೈಕಿ ನಾಟಿ ಮಾಡುವ ಸಮಯದಲ್ಲಿ 50% ಸಾರಜನಕ, ಉಳಿದ ಅಥವಾ ಪೂರ್ಣ ಪ್ರಮಾಣದ ರಂಜಕ ಮತ್ತು ಪೊಟಾಷ್ ಗೊಬ್ಬರಗಳನ್ನು ಭೂಮಿಗೆ ಕೊಟ್ಟು ನಂತರ ಗಿಡಗಳನ್ನು ನಾಟಿ ಮಾಡೋದು ಒಳ್ಳೆಯದು, ಇರ್ತಕ್ಕಂಥ ಒಳ್ಳೆಯದು. ಇನ್ನು ಸಸಿ ಬಡಿ ತಯಾರಿಕೆ ಮಾಡ್ಕೊಳ್ಳೋದು ಕೂಡ ಬಹಳ ಮುಖ್ಯವಾದಂತ ಒಂದು ಬೇಸಾಯ ಕ್ರಮ. ಒಂದು ಬದನೆ ಬೆಳೆಯಲ್ಲಿ ಈ ಸಸಿ ಮಡಿ ತಯಾರಿಕೆ ಬಗ್ಗೆ ಸ್ವಲ್ಪ ಫ್ರೂಟ್ ರೇಸ್ ಅಂತ ವೈಜ್ಞಾನಿಕವಾಗಿ ಸಸಿಗಳನ್ನ ಬೆಳೆಸ್ತಕ್ಕಂಥದ್ದು ರೂಢಿಯಲ್ಲಿ ಉಂಟು. ಇನ್ನ ನಮ್ಮ ಮಡಿ ಪದ್ಧತಿಯಲ್ಲಿ ಸುಮಾರು 25 ಅಡಿ ಉದ್ದ ಈ ಒಂದು ಪ್ರತಿ ಸಸಿ ಮಡಿಗೂ 4-5 ಬುಟ್ಟಿ ಕೊಟ್ಟಿಗೆ ಗೊಬ್ಬರ ಮತ್ತು 0.5 ಕೆಜಿಯಷ್ಟು 90 ಅಥವಾ 50 ಅಂತ ನಾವು 0.5 cm ಆಳದಲ್ಲಿ ಬಿತ್ತನೆ ಮಾಡಿ ನೀರನ್ನು ಕೊಡಬೇಕು. ಮತ್ತು ಪ್ರತಿದಿನ ಸಾಯಂಕಾಲ ತೆಳ್ಳಗೆ ನೀರನ್ನು ಕೊಡ್ತಾ ಇದ್ರೆ ನಾಟಿ ಮಾಡಿದ 7-10 ಇದು ಬಹಳ ವೈಜ್ಞಾನಿಕವಾದಂತಹ ಪದ್ಧತಿ. ಮತ್ತು ಈ ಪದ್ಧತಿಯಿಂದ ಗಿಡಗಳಿಗೆ ರೋಗ ಹರಡತಕ್ಕಂಥದ್ದು ಕಡಿಮೆ ಆಗುತ್ತದೆ. ಉತ್ತಮ ಗುಣಮಟ್ಟದ 2-3 ಸಾರಿ ಉಳುಮೆ ಮಾಡಿ ಶಿಫಾರಸು ಮಾಡಿದ ಅಂತರದಲ್ಲಿ ಅಂದರೆ 120 cm ಅಂತರದಲ್ಲಿ ಸಾಲುಗಳನ್ನು ಸಿದ್ಧಪಡಿಸಿಕೊಳ್ಳಬೇಕು. ಈ ರೀತಿ ಸಿದ್ಧಪಡಿಸಿದ ಸಾಲುಗಳಲ್ಲಿ ಶಿಫಾರಸು ಮಾಡಿದ ಕೊಟ್ಟಿಗೆ ಗೊಬ್ಬರ ಅಂದರೆ 25 ಟನ್ ಕೊಟ್ಟಿಗೆ ಗೊಬ್ಬರ ಮತ್ತು ಶಿಫಾರಸು ಮಾಡಿದ ರಾಸಾಯನಿಕ ಗೊಬ್ಬರಗಳನ್ನು ಅಂದರೆ ಶೇಕಡ 50% ಸಾಲಿನಿಂದ ಸಾಲಿಗೆ 120 cm ಅಂತರದಲ್ಲಿ, ಗಿಡದಿಂದ ಗಿಡಕ್ಕೆ 60 cm ಅಂತರವನ್ನು ಕೊಟ್ಟು ನಾಟಿ ಮಾಡಿದರೆ ಒಳ್ಳೆ ಇಳುವರಿಯನ್ನು ಪಡ್ಕೋಬಹುದಾಗಿದೆ. ಇನ್ನು ಸಾಮಾನ್ಯವಾಗಿ ನಾವು ನೀರನ್ನು ಕೂಡ ಕೊಡ್ತಾ ಇರ್ತೀವಿ, ನೀರಾವರಿಯನ್ನ ಯಾವಾಗ ಮತ್ತು ಹೇಗೆ ಯಾವ ಪ್ರಮಾಣದಲ್ಲಿ ಕೊಡಬೇಕಾಗತ್ತೆ ಅಂತ ನೋಡಿ. ಬದನೆ ಶ್ರೇಷ್ಠ ಅಂದರೆ ಡ್ರಿಪ್ ಮೂಲಕ ಹನಿ ನೀರಾವರಿ ಮೂಲಕ ನೀರನ್ನು ಕೊಡುವುದರಿಂದ ನೀರು ಶೇಕಡ 70% ನೀರನ್ನು ಉಳಿಸಬಹುದು. ಅದೇ ರೀತಿ ಇಳುವರಿ ಮತ್ತು ಗುಣ, ನಾಟಿ ಮಾಡಿದ 30-40 ದಿವಸಗಳ ನಂತರ ಮಣ್ಣನ್ನು ಸಡಿಲ ಮಾಡಬೇಕು. ಈ ರೀತಿ ಸಡಿಲ ಮಾಡುವ ಸಂದರ್ಭದಲ್ಲಿ ಈಗಾಗಲೇ ತಿಳಿಸಿದಂತೆ ಶೇಕಡ 50 ಕಂಡು ಬಂದಿದೆ. ಅಂದ್ರೆ ಅದರಿಂದ ಏನು ಹೂ ಉದುರೋದು ಕಡಿಮೆ ಆಗುತ್ತದೆ, ಹೂಗಳ ಸಂಖ್ಯೆ ಜಾಸ್ತಿ ಆಗುತ್ತದೆ, ಹಾಗಾಗಿ ಕಾಯಿಗಳ ಉದ್ದ ದಪ್ಪ ಜಾಸ್ತಿ ಆಗಿ ಸ್ವಲ್ಪ ಪ್ರಮಾಣದಲ್ಲಿ ಬಳಕೆ ಮಾಡಿದ್ರೆ ಪ್ರಚೋದಕವಾಗಿ ಪರಿವರ್ತನೆ ಆಗುತ್ತದೆ. ಇನ್ನ ಈ ಬದನೆ ಜಾತಿಯ ತರಕಾರಿ ಬೆಳೆಗಳನ್ನ ನಾವು ಸತತವಾಗಿ ಬೆಳೆಯೋದ್ರಿಂದ ಕೆಲವು ರೋಗ ಕೂಡ ಬೆಳೆ ಪರಿವರ್ತನೆ ಮಾಡುವುದು ಬಹಳ ಅನುಕೂಲ. ಯಾಕಂದ್ರೆ ಒಂದೇ ಬೆಳೆಯನ್ನು ಸತತವಾಗಿ ಬೆಳೆಯುವುದರಿಂದ ಸಾಕಷ್ಟು ರೋಗಗಳು ಮತ್ತು ಕೀಟಗಳು ದಾರಿ ಮಾಡಿಕೊಂಡು, ಅದೇ ರೀತಿ ಬದನೆಯಲ್ಲಿ ಕೆಲವು ಮಿಶ್ರ ಬೆಳೆಗಳನ್ನು ಕೂಡ ಬೆಳಕೋಬಹುದಾಗಿದೆ. ಉದಾಹರಣೆಗೆ ಸೊಪ್ಪಿನ ತರಕಾರಿಗಳು, ಮೂಲಂಗಿ ಇರಬಹುದು ಅಥವಾ ಕೊತ್ತಂಬರಿ ಇರಬಹುದು. ಸಸ್ಯ ಸಂರಕ್ಷಣೆಗೆ ಬಂದ್ರೆ ಈ ಬದನೆ ಬೆಳೆಯನ್ನ ಬಾರಿಸುವಂತ ಮುಖ್ಯವಾದ ಕೀಟಪೀಡೆಗಳು ಯಾವ್ಯಾವು ಅಂತಿದೆ? ನೋಡಿ, ಬದನೆ ಬೆಳೆ ಬೆಳೆಯಬೇಕಾದ್ರೆ ಸಾಕಷ್ಟು ಕೀಟಗಳು ಮತ್ತು ರೋಗಗಳು ಗೊಂಬೆಗಳನ್ನು ಕೊರೆದು ತಿಂತವೆ. ಈ ರೀತಿ ಕೊರೆದು ತಿನ್ನುವುದರಿಂದ ಗಿಡಗಳು ಹಾನಿಗೊಳಗಾಗುತ್ತವೆ, ಅದೇ ರೀತಿ ಕೊಂಬೆಗಳು ಕೂಡ ಹಾಳಾಗ್ತವೆ. ಇದರಗಳನ್ನ ಮತ್ತು ಕಾಯಿಗಳನ್ನ ಕಿತ್ತು ತೆಗೆತಕ್ಕಂಥದ್ದು ಅಥವಾ 1 ಎಕರೆ ಪ್ರದೇಶಕ್ಕೆ 8-10 ಲಿಂಗಾಕರ್ಷಕ ಬಲೆಗಳನ್ನು ಬಳಸುವುದರಿಂದ ಈ ಒಂದು ಹಾನಿಯನ್ನು ಎಲೆಗಳು ಮೇಲ್ಗಡೆ ಮುದುಡಿಕೊಳ್ಳುತ್ತವೆ ಮತ್ತು ಕಂದು ಬಣ್ಣಕ್ಕೆ ತಿರುಗುತ್ತವೆ. ಸೊ ಇದರಿಂದ ಗಿಡದ ಬೆಳವಣಿಗೆ ಕಡಿಮೆಯಾಗಿ ಇಳುವರಿ ಕೂಡ ಕಡಿಮೆ ಆಗುತ್ತದೆ. ಆದ್ದರಿಂದ ಈ ಕೀಟ ಹತೋಟಿಯನ್ನ ಮಾಡೋದು ಬಹಳ ಮುಖ್ಯ. ಈ ಕೀಟದ ಹತೋಟಿಗೆ 1.7 ml ಡೈಮಿಥಯೇಟ್ ಅಥವಾ 2 ml ಕ್ವಿನಾಲ್ಪಾಸ್ ಅನ್ನು 1 ಲೀಟರ್ ನೀರಿನಲ್ಲಿ ಕರಗಿಸಿ ಗಿಡಗಳಿಗೆ 15 ದಿನಗಳಿಗೊಮ್ಮೆ ಸಿಂಪರಣೆ ಮಾಡಿದ್ರೆ ಈ ಕೀಟ ಹತೋಟಿ ಮಾಡಬಹುದು, ಕೂಡ ಕಡಿಮೆ ಆಗ್ತದೆ. ಹತೋಟಿಗೆ ಏನ್ ಮಾಡಬಹುದು? ಹತೋಟಿಗೆ ಈಗಾಗಲೇ ತಿಳಿಸಿದಂತೆ 2 ml ಕ್ವಿನಾಲ್ಪಾಸ್ ಅಥವಾ ಇನ್ನ ಕೊನೆಯ ಅಥವಾ ಇನ್ನೊಂದು ಮುಖ್ಯ ಕೀಟ ಅನ್ನೋದು ಸಸ್ಯ ಹೀನುಗಳು. ಇದು ಬಹಳ ಮುಖ್ಯವಾದ ಕೀಟ. ಈ ಮರಿಹುಳಗಳು ಕಡಿಮೆ ಆಗುತ್ತದೆ ಮತ್ತೆ ಅದೇ ರೀತಿ ಈ ಹೀನುಗಳು ನಂಜಾಣು ರೋಗಗಳನ್ನು ಹರಡುವುದಕ್ಕೆ ಸಹಕಾರಿಯಾಗುತ್ತವೆ. ಎರಡು ರೀತಿ ತೊಂದರೆ ಕೊಡ್ತವೆ. ಹಾಗಾಗಿ ಈ ಕೀಟ ಹತೋಟಿಯಲ್ಲಿಡೋದು ಬಹಳ ಮುಖ್ಯ. ಈ ಕೀಟ ಹತೋಟಿಯಲ್ಲಿಡಬೇಕಂದ್ರೆ ಪಾಸ್ಮೋಮಿಡಾನ್ 0.5 ml ಇಡಬಹುದಾಗಿದೆ. ಇನ್ನ ಮತ್ತೊಂದು ಹುಳ ಅಂದ್ರೆ ಗೊಣ್ಣೆ ಹುಳ. ಇದು ಗೊಬ್ಬರದಿಂದ ಬರ್ತಕ್ಕಂಥ ಕರೀತಾರೆ. ಇದರ ಹತೋಟಿ ಭೂಮಿಗೆ 100 kg ಬೇವಿನ ಹಿಂಡಿಯನ್ನ ಅಥವಾ ಹಿಪ್ಪೆ ಹಿಂಡಿಯನ್ನ ಕೊಡೋದ್ರ ಮುಖಾಂತರ ಇದರ ನಿಯಂತ್ರಣ ಮಾಡಬಹುದು. ಮಣ್ಣಲ್ಲಿ ಇರೋದ್ರಿಂದ ಕೂಡ ಈ ಬೆಳೆಯನ್ನ ಬಾಧಿಸುತ್ತವೆ. ಅದರಲ್ಲಿ ಮುಖ್ಯವಾಗಿ ಬರತಕ್ಕಂತ ರೋಗಗಳು ಏನಪ್ಪಾ ಅಂದ್ರೆ ಸಸಿಕೊಳೆ ರೋಗ. ಈ ರೋಗ ಒಟ್ಲುಪಾತಿಯಲ್ಲಿ ಆ ತೊಂದರೆಯನ್ನ ಕೊಡುತ್ತದೆ. ಈ ರೀತಿ ತೊಂದರೆಗಾದ ಗಿಡಗಳ ಬುಡಭಾಗದಲ್ಲಿ ಅಥವಾ ಸಸಿಯ ಕೆಳಭಾಗದಲ್ಲಿ ಪ್ರಾರಂಭದಲ್ಲಿ ಕಪ್ಪು ಚುಕ್ಕುಗಳನ್ನು ನೋಡಬಹುದು. ತದನಿಗೆ ಬೆಳೆ ಪರಿವರ್ತನೆ ಮಾಡುವುದು ಬಹಳ ಮುಖ್ಯ ಮತ್ತು ನೀರನ್ನ ಹದವಾಗಿ ಕೊಡಬೇಕಾಗುತ್ತೆ. ಹೆಚ್ಚು ನೀರಿಗೆ ಕೊಡುವ ಅವಶ್ಯಕತೆ ಇಲ್ಲ, ಹದವಾಗಿ ನೀರನ್ನು ಕೊಡಬೇಕಾಗುತ್ತೆ ಮತ್ತು ಜಕ್ಕೆ ಮಿಶ್ರಣ ಮಾಡಿ ಬಿತ್ತನೆ ಮಾಡುವುದು ಒಳ್ಳೆಯದು. ಮತ್ತೆ ಸಸಿ ಮಡಿಗಳಲ್ಲಿ ನೀರು ನಿಲ್ಲದೆ ನೋಡ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ ಮುಖ್ಯವಾಗಿರ್ತದೆ. ಇದನ್ನು ಬಿಟ್ಕೊಂಡ್ರೆ ನಾವು ರೋಗಗಳನ್ನು ನಿವಾರಣೆ ಮಾಡುವುದರಿಂದ ಈ ಸಣ್ಣ ಎಲೆ ರೋಗವನ್ನು ತಡೆಗಟ್ಟಬಹುದಾಗಿದೆ. ಉದಾಹರಣೆಗೆ ಈ ರೋಗ ನಿಯಂತ್ರಣ ಮಾಡಲು 1.5 ml ನೀರಿನಲ್ಲಿ ಕರಗಿಸಿ ಗಿಡಗಳಿಗೆ ಸಿಂಪಡಣೆ ಮಾಡುವುದರಿಂದ ಈ ರೋಗವನ್ನು ಹತೋಟಿಯಲ್ಲಿಡಬಹುದಾಗಿದೆ. ಅಂದ್ರೆ ಈ ಸಣ್ಣ ಎಲೆ ರೋಗವನ್ನು ಅಂದ್ರೆ ಜಾಸ್ಟಿಟ್ಸ್ನ ನಿಯಂತ್ರಣ ಮಾಡೋದ್ರಿಂದ ಈ ರೋಗ ನಿಯಂತ್ರಣ 40-50% ಬೆಳೆಯನ್ನು ಹಾಳು ಮಾಡತಕ್ಕಂತ ರೋಗ. ಈ ರೋಗವು ಮಣ್ಣಿನಿಂದ ಬರತಕ್ಕಂತ ರೋಗ, ಶಿಲೀಂಧ್ರ ಅಂತ ಕರೆಯಬಹುದು. ಈ ರೋಗಕ್ಕೆ ತುತ್ತಾದ ಗಿಡಗಳು ಮೊದಲು ಹಳದಿ ಬಣ್ಣಕ್ಕೆ ತಿರುಗುತ್ತವೆ, ಎಲೆಗಳು ಬಿದ್ದೋಗುತ್ತವೆ, ಗಿಡಗಳು ಕೂಡ ಸಾಯ್ತವೆ ಮತ್ತು ಹೂವು ಮತ್ತು ಕಾಯಿಗಳು ಕಚ್ಚಿಗೆ ಬೆಳೆ ಪರಿವರ್ತನೆ ಮಾಡುವುದರ ಮುಖಾಂತರ ಈಗಾಗಲೇ ತಿಳಿಸದ್ದೇ ಜೋಳ ಇನ್ನಿತರ ತರಕಾರಿಗಳನ್ನ ಬದನೆ ನಂತರ ಬೆಳೆಕೊಳ್ಳೋದು ಒಳ್ಳೆಯದು. ಹಿಂಡಿ ಈ ತರ ಹಿಂಡಿಗಳನ್ನ ಮಣ್ಣಿಗೆ ಸೇರಿಸೋದ್ರ ಮುಖಾಂತರ ಈ ರೋಗವನ್ನ ನಿಯಂತ್ರಣದಲ್ಲಿ ಇಡಬಹುದು. ಅಥವಾ ರೋಗ ನಿರೋಧಕ ತಳಿಗಳನ್ನ ಬಳಸುವುದು ಸೂಕ್ತ, ಈ ರೋಗವನ್ನ ತಡೆಗಟ್ಟಬಹುದು. ಇನ್ನೊಂದು ವಿಚಾರ ಅಂದ್ರೆ ರೋಗಕ್ಕೆ ತುತ್ತಾದ ಗಿಡಗಳನ್ನ ಕಿತ್ತು ನಾಶಪಡಿಸತಕ್ಕಂಥದ್ದು. ಇದು ದುಂಡಾಣು ಸೊರಗು ರೋಗ. ಎಲೆಗಳು ಉದುರುತ್ತವೆ, ಗಿಡಗಳ ಬೆಳವಣಿಗೆ ಇರೋದಿಲ್ಲ, ರೋಗ ತೀವ್ರ ಆದಂತೆ ಗಿಡಗಳು ಕೂಡ ಸಾಯಲು ಪ್ರಾರಂಭ ಆಗುತ್ತವೆ. ಆದ್ದರಿಂದ ಇದು ಅಥವಾ ಬೀಜಗಳನ್ನ ಬಿತ್ತನೆಗೆ ಮುಂತೆ ಬೀಜೋಪಚಾರ ಮಾಡಿ ಶಿಲೀಂಧ್ರ ನಾಶಕಗಳಿಂದ ಬೀಜೋಪಚಾರ ಮಾಡಿ ನಾಟಿ ಮಾಡತಕ್ಕಂಥದ್ದು ಮತ್ತು ಬೆಳೆ ಪರಿವರ್ತನೆ, ಇದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಬೂದಿ ರೋಗ ಸಾಮಾನ್ಯವಾಗಿ ಕಂಡು ಬರತಕ್ಕಂಥ ರೋಗ. ಇದು ವಾತಾವರಣದಲ್ಲಿ ತೇವಾಂಶ ಕಡಿಮೆ ಆದಾಗ ಆರ್ದ್ರತೆ ಕಡಿಮೆ ಆದಂತೆ ಬಿಳಿ ಬಣ್ಣ ಇಡೀ ಎಲೆಗಳನ್ನು ಆವರಿಸಿಕೊಂಡು ಗಿಡದ ಬೆಳವಣಿಗೆ ಕುಂಠಿತ ಆಗುತ್ತದೆ, ಕಾಯಿಗಳು ಹೂಗಳು ಬಿಡತಕ್ಕಂಥ ಪ್ರಮಾಣ ಕಡಿಮೆ ಆಗುತ್ತದೆ. ಅದನ್ನಲ್ಲಿ ಕರಗಿಸಿ ಪ್ರತಿ 15 ದಿವಸಗಳಿಗೊಮ್ಮೆ ಸಿಂಪಡಣೆ ಮಾಡುವುದರಿಂದ ಈ ಒಂದು ರೋಗವನ್ನು ಹತೋಟಿಯಲ್ಲಿ ಇಡಬಹುದಾಗಿದೆ. ಇನ್ನು ಮುಖ್ಯವಾಗಿ ಈ ಒಂದು ಬದನೆಯಲ್ಲಿ ಇಳುವರಿಯನ್ನ ಯಶಸ್ಸು ಪಡ್ಕೋಬಹುದು ಅಂತೀರಿ? ನೋಡಿ, ನಾಟಿ ಮಾಡಿದ ಸುಮಾರು 40-50 ದಿವಸಗಳಿಗೆ ಮೊದಲ ಕೊಯ್ಲು ಪ್ರಾರಂಭ ಆಗುತ್ತದೆ. ಟನ್ ಪ್ರತಿ ಹೆಕ್ಟೇರ್ಗೆ ಪಡೆಯಬಹುದಾಗಿದೆ. ಅದೇ ರೀತಿ ಸುಧಾರಿತ ತಳಿಗಳಾಗಿದ್ದಲ್ಲಿ 30-40 ಟನ್ ಅಷ್ಟು ಪಡೆಬೇಕಾಗಿದೆ. ಇನ್ನು ಸಂಕರ್ಣ ತಳಿಗಳು ಹೈಬ್ರಿಡ್ಸ್ ಅಂತ ಕರೀತೇವೆ, ಅದರ ಕೆಲವು ಮುನ್ನೆಚ್ಚರಿಕೆ ಕ್ರಮ ತಗೊಳ್ಳೋದು ಬಹಳ ಮುಖ್ಯ. ಅದೇ ರೀತಿ ಈ ಒಂದು ತರಕಾರಿಗೆ ಬೆಳೆಯಬೇಕಾದ್ರೆ ಕ್ಷಾರ ಮತ್ತು ಜೌಗು ಪ್ರದೇಶದಲ್ಲಿ ಬದನೆ ಬೆಳೆಯಬಾರದು. ಅದೇ ರೀತಿ ರಾಸಾಯನಿಕ ಗೊಬ್ಬರಗಳನ್ನು ಗಿಡದಿಂದ ಸುಮಾರು 3 ಅಂಗಳ ಅಂತರದಲ್ಲಿ ಗೊಬ್ಬರಗಳನ್ನು ಕೊಡಬೇಕಾಗುತ್ತೆ, ಅದರಲ್ಲಿ ರಾಸಾಯನಿಕ ಗೊಬ್ಬರಗಳು. ಮತ್ತು ಬೆಳೆ ನೀರಿನ ಮುಖಾಂತರ ರೋಗಾಣುಗಳ ಬೇರೆ ಬೆಳೆಗೂ ತೊಂದರೆ ಆಗಿಸುತ್ತದೆ. ಮತ್ತೆ ಸಸ್ಯ ಸಂರಕ್ಷಣಾ ಔಷಧಿಗಳು ಸಿಂಪಡಣೆ ಮಾಡಿದ 8-10 ದಿನಗಳ ತನಕ ಕೊಯ್ಲನ್ನ ಮಾಡಬೇಕು. ಡಾಕ್ಟರ್ ಎಂ ಅಂಜನಪ್ಪ ಅವರನ್ನ ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ ಹೀಗಿದೆ: 9845554. ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರ, ನಿಮಗೆ ತುಂಬಾ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಬದನೆ ಬೇಸಾಯ ಕುರಿತು ಕೋಲಾರ ತೋಟಗಾರಿಕೆ ಮಹಾವಿದ್ಯಾಲಯದ ಪ್ರಾಧ್ಯಾಪಕರಾದ ಡಾ ಎಂ ಅಂಜನಪ್ಪ ಅವರೊಂದಿಗೆ ಸಂದರ್ಶನ ಕೇಳಿದರೆ. ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್. ಸಾರ್ವಜನಿಕರ ಮೂಲಕ ಅರ್ಜಿ ಸಲ್ಲಿಸಿ ಹಣ ಪಾವತಿಸಿ 3 ತಿಂಗಳಿನಲ್ಲಿ ನೋಂದಣಿ ನವೀಕರಣ ಮಾಡಬಹುದು. ತಪ್ಪಿದ್ದಲ್ಲಿ ದಂಡ, ಜೈಲು ಶಿಕ್ಷೆ. ಖಾಸಗಿ ತಜ್ಞರನ್ನು ಒಳಗೊಂಡ 3 ವಿಶೇಷ ತಜ್ಞ. ರೋಹನ್, ಅಜ್ಜಿ ಕೋಲ್ ತಗೊಂಡ್ ಬಾರಪ್ಪ. ಅಲ್ಲ ಮಮ್ಮಿ, ನಿಮಗೆ ಯಾಕೆ ಅಜ್ಜಿಯ ಕೋಲ್ ಬೇಕಾಯ್ತು? ಮಗ ಕೀಲುಗಳಲ್ಲಿ ತುಂಬಾ ನೋವಿದೆ, ನಡೆಯೋಕ್ ಆಗ್ತಿಲ್ಲ. ಅಯ್ಯೋ ಮಮ್ಮಿ, ಆರೋಗ್ಯ ಕೇಂದ್ರ ಇಲ್ಲ ಆಸ್ಪತ್ರೆಯನ್ನು ಸಂಪರ್ಕಿಸಿ. ಚುಕುನ್ ಗುಣಿಯಾಗಿ ಭಯಪಡಬೇಡಿ, ನಿಮ್ಮನ್ನು ಮತ್ತು ನಿಮ್ಮ ಕುಟುಂಬದವರನ್ನ ಸೊಳ್ಳೆ ಕಡಿತದಿಂದ ರಕ್ಷಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರ. ದೇಹ ಪೋಷಣೆಗೆ ಬೇಕಾದಂತ ಎ ಮತ್ತು ಸಿ ಜೀವಸತ್ವಗಳನ್ನ ಕೊಡುತ್ತೆ, ಜೊತೆಗೆ ಈ ಬೆಳೆ ಸಾಕಷ್ಟು ಇಳುವರಿಯನ್ನು 2.5 ಎಕರೆಗೆ 20-30 ಟನ್ನಷ್ಟು ಕೊಟ್ಟಿಗೆ ಗೊಬ್ಬರವನ್ನು ಕೊಡಬೇಕಾಗತ್ತೆ. ಪ್ರತಿ ಗಿಡಕ್ಕೆ 10 ಕಿಲೋಗ್ರಾಂನಷ್ಟು ಕೊಟ್ಟಿಗೆ ಗೊಬ್ಬರ ಅಥವಾ ಕಾಂಪೋಸ್ಟ್ ಗೊಬ್ಬರವನ್ನು ಕೊಡಬೇಕಾಗತ್ತೆ. ಇನ್ನು 1/4ನಷ್ಟು ಪೊಟ್ಯಾಷನ್ನು ಕೊಡಬೇಕಾಗತ್ತೆ. ಇನ್ನು ಬೇರೆ ಬೇರೆ ತಳಿಗಳಿಗೆ ಪ್ರತಿ ಹೆಕ್ಟೇರ್ ಲೆಕ್ಕಕ್ಕೆ ಬಂದರೆ ಪ್ರತಿ ಹೆಕ್ಟೇರ್ಗೆ ಅಂದರೆ 2.5 ಎಕರೆಗೆ 4 ಕಿಲೋಗ್ರಾಂನಷ್ಟು ಪೊಟ್ಯಾಷನ್ನು ಕೊಡಬೇಕಾಗತ್ತೆ. ಅದೇ ಬೇರೆ ತಳಿಗಳಿಗಾದರೆ 434 ಕಿಲೋಗ್ರಾಂನಷ್ಟು ಸಾರಜನಕ, 434 ಕಿಲೋಗ್ರಾಂ. ಸಸ್ಯಗಳನ್ನು ಬೆಳೆಸುವಾಗ ಪ್ರತಿ ಮಡಿಗೆ 10-15 ಕಿಲೋಗ್ರಾಂನಷ್ಟು ಕೊಟ್ಟಿಗೆ ಗೊಬ್ಬರವನ್ನು ಕೊಡಬೇಕಾಗತ್ತೆ. 0.5 ಕಿಲೋಗ್ರಾಂನಷ್ಟು 15-15 ಕಿಲೋಟಮ್ ಎಂಬ ಶಿಲೀಂಧ್ರ ಬೇರುಗೊಬ್ಬರದ ಒಂದು ಸೋಂಕನ್ನು ಹಾಕೋದ್ರಿಂದ ನಾವು ಬೆಳೆಗೆ ಕೊಡಬೇಕಾದಂಥ ರಂಜಕದ ಪ್ರಮಾಣದಲ್ಲಿ 25%ರಷ್ಟನ್ನು ಕಡಿಮೆ ಮಾಡ್ಕೋಬಹುದು. ಇನ್ನು ಈ ಒಂದು ಶಿಫಾರಸು ಮಾಡಿದ ಈ ಕಾಂಪೋಸ್ಟ್ ಗೊಬ್ಬರ ಅಥವಾ ಕೊಟ್ಟಿಗೆ ಗೊಬ್ಬರವನ್ನು ನಾವು ಜಮೀನು ತಯಾರು ಮಾಡುವಾಗ ಪ್ರತಿ 2 ತಿಂಗಳಿಗೊಮ್ಮೆ 6 ಸಮಕಂತಗಳಲ್ಲಿ ಒರಗಿಸಿ ಮಣ್ಣಲ್ಲಿ ಚೆನ್ನಾಗಿ ಬೆರೆಸಬೇಕಾಗತ್ತೆ. ಅಂದರೆ ಸಾಧಾರಣವಾಗಿ ಬುಡದಿಂದ ಒರಗಿಸ್ಬೇಕಾಗತ್ತೆ, ಏಕೆಂದರೆ ಇದು ಸುಮಾರು 1 ವರ್ಷಕ್ಕೆ ಬರುವಂಥ ಬೆಳೆ. ಆದ್ದರಿಂದ ನಾವು ಈ ಒಂದು ಪೋಷಕಾಂಶಗಳನ್ನು ನಿರಂತರ ಪದ್ಧತಿ ಬಂದಿದೆ, ಆ ಒಂದು ವಿಧಾನದಲ್ಲೂ ಕೂಡ ನಾವು ಈ ಪೋಷಕಾಂಶಗಳನ್ನು ಈ ಒಂದು ಪಪಾಯ ಬೆಳೆನಲ್ಲಿ ಕೊಡಬಹುದು. ಪಿಎಂ ಜಗದೀಶ್ ಅವರಿಂದ ಕೃಷಿ ಮಾಹಿತಿಯನ್ನು ಕೇಳಿದರೆ. ನಾಳೆ ಇದೇ ಸಮಯಕ್ಕೆ 7 ಗಂಟೆಗೆ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಕಡಲೆ ಬೇಸಾಯ ಕುರಿತು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಬೇಸಾಯಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರಾದ ಡಾಕ್ಟರ್ ಸಿ ಸೀನಪ್ಪ ಅವರೊಂದಿಗೆ ಸಂದರ್ಶನ ಮೂಡಿಬರುವ ಬೆಂಗಳೂರು ಕೇಂದ್ರದಿಂದ ಪ್ರಸಾರವಾಯಿತು. ಕೇಳುಗರೆ, ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನಲ್ಲಿ ಭಾರತದ ಎಲ್ಲಾ ಭಾಷೆಯ ಸುದ್ದಿ, ಕಾರ್ಯಕ್ರಮ ಹಾಗೂ ಸಂಗೀತವನ್ನಿದ್ದರೂ ಕೇಳಬಹುದು. کاشر زبان ہند پروگرام تو خبری تھی نیوز آن اے آر ایف پہ دستیاب اردو زبان کے پروگرام بھی اے آر ایف پر ملتے ہیں. آکاشوانی انیت تمل نکلچ نیوز آن اے آئی آر ایپل کم ாலும் ஆழிசேர் ஆறுகள் முகிலாய் மழையாய் பொழிவது போல் இசை. తెలుగు కార్యక్రమాలు వినాలనే ఉందా? మన తెలుగు కార్యక్రమాలు కూడా న్యూస్ ఆన్ ఏఐఆర్ యాప్ లో లభ్యమవుతుంది. ആകാശവാണിയുടെ എല്ലാ മലയാളം ചാനലുകളും ന്യൂസ് ഓൺ എയർ ആപ്പിൽ ഇപ്പോൾ ലഭ്യമാണ്. ആകാശവാണി എന്നും നിങ്ങളോടൊപ്പം. എന്റെ സ്വരവും നിങ്ങളുടെ സ്വരവും ഒത്തുചേർന്നു നമ്മുടെ സ്വരമായി. ന്യൂസ് ഓൺ എയർ പ്രോഗ്രാം বাংলা ഭാഷയിൽ এখন ভালো ভালো সংগীত খবর আর অনেক রকম ভালো প্রোগ্রাম শুনে যাচ্ছে. আমিও শুনছি আর আপনারাও এর সাথে যোগদান করুন. अथ मराठी भाषा न्यूज ऑन AIR ऐप मध्ये उपलब्ध आहे. माझा तुमचा जुळता तारा मधुर सुरांच्या बरसती धारा. अहां सबसे अनुरोध छे न्यूज ऑन AIR ऐप को डाउनलोड करूं और बिहार के सभी भाषा के कार्यक्रम को सुनूं. हिंदी भाषा के कार्यक्रम, संगीत और समाचार सुनने के लिए डाउनलोड करें न्यूज ऑन AIR ऐप. ರಾಗಂ 24x7 ಡಿಟಿಎಚ್ ವಾಹಿನಿ, ಎಫ್ಎಂ ರೈನ್ಬೋ, ವಿವಿಧ ಭಾರತಿ ಮತ್ತು ಭಾರತದ ಎಲ್ಲ ಆಕಾಶವಾಣಿ ಕೇಂದ್ರ ಮತ್ತು 8 ದೂರದರ್ಶನದ ಚಾನೆಲ್ಗಳು ನ್ಯೂಸ್ ಆನ್ AIR ನಲ್ಲಿ ಲಭ್ಯ. ಇಂದೇ ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನ ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿ ಜಗತ್ತಿನಾದ್ಯಂತ ಎಲ್ಲೆಂದರಲ್ಲಿ ನಿಮ್ಮ ಭಾಷೆಯ ಕಾರ್ಯಕ್ರಮ ಕೇಳಿ. ಕೆಳಗರೆ ಗಮನಿಸಿ, 7:45 ಬೆಂಗಳೂರು ಟೆಕ್ ಸಮಿಟ್ 2022 ರೇಡಿಯೋ ರಿಪೋರ್ಟ್ ಬಾನುಲಿ ವರದಿ ಮೂಡಿ ಬರಲಿದೆ 7:45. ಸಮಯ ಈಗ 7:34. ಇನ್ನು ಮುಂದೆ ಪ್ರಕಟಣೆ, ನಂತರ ಕನ್ನಡದಲ್ಲಿ ವಾರ್ತೆಗಳು. ಶಾಲೆ ಸಾಮಾಜಿಕ ಪರಿವರ್ತನೆ ಕೇಂದ್ರವಾಗಬೇಕು. ವಿಕಾಸವೆಂದರೆ ಪ್ರಕೃತಿ ಕೇಂದ್ರಿತ ವಿಕಾಸ. ಸೇಡಂನ ಶ್ರೀ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿಯ ಸ್ವರ್ಣ ಜಯಂತಿ ಸಂಭ್ರಮ. ಸಮಗ್ರ ವಿಕಾಸಕ್ಕಾಗಿ ದಿಟ್ಟ ಹೆಜ್ಜೆ. ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಪ್ರತಿ ರವಿವಾರ ಬೆಳಿಗ್ಗೆ 7:15 ರಾಜ್ಯವ್ಯಾಪಿ ಪ್ರಸಾರ. ನಿತ್ಯ ವಿಜ್ಞಾನ ಕೇಳಿ ಪ್ರತಿದಿನ ಮುಂಜಾನೆ 7:45 ರಾಜ್ಯವ್ಯಾಪಿ ಪ್ರಸಾರದಲ್ಲಿ, 8:55 ಎಫ್ಎಂ ರೇನ್ಬೋದಲ್ಲಿ ಹಾಗೂ ರಾತ್ರಿ 8:00 ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿಯಲ್ಲಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಪ್ರೋತ್ಸಾಹಕ ಸೊಸೈಟಿ, ಕರ್ನಾಟಕ ಸರ್ಕಾರ. ರಕ್ತದಾನ ಒಂದು ಪವಿತ್ರ ಸೇವೆ. ಯಾರು ಯಾವ ಸಂದರ್ಭದಲ್ಲಿ ರಕ್ತದಾನ ಮಾಡಬಹುದು ಎನ್ನುವುದನ್ನ ತಜ್ಞ ವೈದ್ಯರಿಂದ ತಿಳಿದು ರಕ್ತದಾನ ಮಾಡಿ. ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ರಮ್ಯಾ ಜಿಎಸ್. ಮುಖ್ಯಾಂಶಗಳು. ಭಯೋತ್ಪಾದನೆಗೆ ಆರ್ಥಿಕ ನೆರವು ತಡೆ ಕುರಿತ 3ನೇ ಜಾಗತಿಕ ಸಮಾವೇಶಕ್ಕೆ ಪ್ರಧಾನಿ ನರೇಂದ್ರ ಮೋದಿ ನಾಳೆ ಚಾಲನೆ. ಡಿಸೆಂಬರ್ 19 ಬೆಳಗಾವಿಯಲ್ಲಿ ಕರ್ನಾಟಕ ವಿಧಾನಮಂಡಳ ಚಳಿಗಾಲದ ಅಧಿವೇಶನ. ದೇಶದ ಪ್ರಥಮ ಖಾಸಗಿ ರಾಕೆಟ್ ವಿಕ್ರಮ್ ಎಸ್ ನಾಳೆ ಉಡಾವಣೆ ಮಾಡಲು ಇಸ್ರೋ ಸಜ್ಜು. ಹಾಗೂ ಆಕಾಶವಾಣಿ ಮಹಾನಿರ್ದೇಶಕರಾಗಿ ಡಾಕ್ಟರ್ ವಸುಧಾ ಗುಪ್ತಾಗೆ ಹೆಚ್ಚುವರಿ ಹೊಣೆ. ಈಗ ವಾರ್ತೆಗಳ ವಿವರ. ಭಯೋತ್ಪಾದನೆಗೆ ಆರ್ಥಿಕ ನೆರವು ತಡೆಗಟ್ಟುವ ನೋ ಮನಿ ಫಾರ್ ಟೆರರ್ ಮೂರನೇ ಸಚಿವರ ಸಮಾವೇಶಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ದೆಹಲಿಯಲ್ಲಿ ನಾಳೆ ಚಾಲನೆ ನೀಡಲಿದ್ದಾರೆ. ಎರಡು ದಿನಗಳ ಈ ಸಮಾವೇಶವು ಭಯೋತ್ಪಾದನೆಗೆ ಹಣಕಾಸು ತಡೆಗಟ್ಟುವ ಕುರಿತು ಅಂತಾರಾಷ್ಟೀಯ ಮಟ್ಟದಲ್ಲಿ ಪರಿಣಾಮಕಾರಿ ಕ್ರಮಗಳನ್ನು ಜಾರಿಗೊಳಿಸುವ ನಿಟ್ಟನಲ್ಲಿ ಮಹತ್ವದ ವೇದಿಕೆಯಾಗಿದೆ. ಭಯೋತ್ಪಾದನಾ ಚಟುವಟಿಕೆಗೆ ಹಣಕಾಸು ಮೂಲಗಳನ್ನು ನಿರ್ಬಂಧಿಸಲು ಜಾಗತಿಕ ಸಹಕಾರ ಬಲಪಡಿಸುವುದು ಈ ಸಮಾವೇಶದ ಗುರಿಯಾಗಿದೆ. ಈ ಕುರಿತು ದೆಹಲಿಯಲ್ಲಿಂದು ವಿವರ ನೀಡಿದ ರಾಷ್ಟೀಯ ತನಿಖಾ ಸಂಸ್ಥೆ ಎನ್ಐಎ ಮಹಾನಿರ್ದೇಶಕ ದಿನಕರ್ ಗುಪ್ತಾ, ಸಮಾವೇಶದಲ್ಲಿ 70ಕ್ಕೂ ಹೆಚ್ಚು ರಾಷ್ಟಗಳ ಪ್ರತಿನಿಧಿಗಳು ಭಾಗವಹಿಸಲಿದ್ದು ಇಂಟರ್ಪೋಲ್, ಹಣಕಾಸು ಕಾರ್ಯಪಡೆ FTTF ಸೇರಿದಂತೆ 15 ಅಂತಾರಾಷ್ಟೀಯ ಸಂಸ್ಥೆಗಳು ಸಹ ಪಾಲ್ಗೊಳ್ಳಲಿವೆ ಎಂದರು. ವಿವಿಧ ರಾಷ್ಟಗಳ ಸಚಿವರು, ವಿವಿಧ ಅಂತಾರಾಷ್ಟೀಯ ಒಕ್ಕೂಟಗಳ ಮುಖ್ಯಸ್ಥರು ಸೇರಿದಂತೆ 450ಕ್ಕೂ ಹೆಚ್ಚು ಪ್ರತಿನಿಧಿಗಳು ಸಮಾವೇಶದಲ್ಲಿ ಭಾಗವಹಿಸಲಿದ್ದಾರೆ. ಭಯೋತ್ಪಾದನೆಗೆ ಹಣಕಾಸು, ಅಧಿಕೃತ ಮತ್ತು ಅನಧಿಕೃತ ಮಾರ್ಗಗಳ ಮೂಲಕ ಭಯೋತ್ಪಾದನೆಗೆ ಆರ್ಥಿಕ ನೆರವು, ಭಯೋತ್ಪಾದನಾ ಹಣಕಾಸು ಸವಾಲನ್ನು ಅಂತಾರಾಷ್ಟೀಯ ಸಹಕಾರದ ಮೂಲಕ ಎದುರಿಸುವುದು ಸೇರಿದಂತೆ ವಿವಿಧ ವಿಷಯಗಳ ಕುರಿತು ಸಮಾವೇಶದಲ್ಲಿ ಚರ್ಚೆ ನಡೆಯಲಿದೆ ಎಂದು ಅವರು ತಿಳಿಸಿದರು. ಮಾಧ್ಯಮ ಮತ್ತು ಮನರಂಜನಾ ಉದ್ಯಮ ದೇಶದ ಸಾಫ್ಟ್ ಪವರ್ ಆಗಿದ್ದು ಉದ್ಯೋಗಾವಕಾಶ ಸೃಷ್ಟಿ ಹಾಗೂ ಜನಜೀವನ ಬದಲಾವಣೆಯಲ್ಲಿ ಈ ವಲಯ ಪ್ರಮುಖ ಪಾತ್ರ ವಹಿಸಲಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಹೇಳಿದ್ದಾರೆ. ಭಾರತೀಯ ಕೈಗಾರಿಕಾ ಮಹಾ ಒಕ್ಕೂಟ ಸಿಐಐ ದೆಹಲಿಯಲ್ಲಿ ಆಯೋಜಿಸಿರುವ ಬಿಗ್ ಪಿಕ್ಚರ್ ಶೃಂಗಸಭೆಯ ಸಮಾರೋಪ ಉದ್ದೇಶಿಸಿ ಮಾತನಾಡಿದ ಸಚಿವರು, ಭಾರತದ ಶ್ರೀಮಂತ ಸಂಸ್ಕೃತಿ ಮತ್ತು ಪಾರಂಪರಿಕ ಮೌಲ್ಯಗಳನ್ನು ರಕ್ಷಿಸಲು ಮಾಧ್ಯಮ ಮತ್ತು ಮನರಂಜನಾ ಉದ್ಯಮಗಳು ಸ್ವಯಂ ನಿರ್ಬಂಧ ಹಾಕಿಕೊಳ್ಳಬೇಕು ಎಂದರು. ಈ ವಲಯದ ಅಭಿವೃದ್ದಿಗಾಗಿ ಶೇಕಡ 100ರಷ್ಟು ವಿದೇಶಿ ನೇರ ಹೂಡಿಕೆಗೆ ಅವಕಾಶ ನೀಡಲಾಗಿದ್ದು ಈ ಕ್ಷೇತ್ರದಲ್ಲಿ ಹೊಸ ಮಾರುಕಟ್ಟೆಗಳನ್ನು ಮತ್ತಷ್ಟು ಅನ್ವೇಷಿಸಬೇಕಿದೆ ಎಂದು ಅವರು ತಿಳಿಸಿದರು. ಜಾಗತಿಕ ಹವಾಮಾನ ವೈಪರೀತ್ಯ ತಡೆಯುವ ನಿಟ್ಟನಲ್ಲಿ ಆಂತರಿಕ ಕ್ರಮ ಮತ್ತು ಅಂತಾರಾಷ್ಟೀಯ ಸಹಕಾರಕ್ಕೆ ಭಾರತ ಬದ್ದ ಎಂದು ಕೇಂದ್ರ ಪರಿಸರ, ಅರಣ್ಯ ಮತ್ತು ಹವಾಮಾನ ವೈಪರೀತ್ಯ ಖಾತೆ ಸಚಿವ ಭೂಪೇಂದ್ರ ಯಾದವ್ ಹೇಳಿದ್ದಾರೆ. ಈಜಿಪ್ಟ್ನಲ್ಲಿ ನಡೆಯುತ್ತಿರುವ COP 27 ಶೃಂಗಸಭೆಯ ಸಂದರ್ಭದಲ್ಲಿ ಸಣ್ಣ ದ್ವೀಪ ರಾಷ್ಟಗಳ ಅಭಿವೃದ್ದಿಗಾಗಿ ಮೂಲಸೌಕರ್ಯ ನಿರ್ಮಾಣ ಕುರಿತ ವಿಚಾರ ಸಂಕಿರಣದಲ್ಲಿ ಮಾತನಾಡಿದ ಸಚಿವರು, ಭೂಗ್ರಹದ ರಕ್ಷಣೆಗಾಗಿ ಪರಿಸರ ಕಾಳಜಿಯ ಬದ್ದತೆಯನ್ನು ಭಾರತ ಮುಂದುವರೆಸಲಿದೆ ಎಂದರು. ಭಾರತದಲ್ಲಿ ಮಾಲಿನ್ಯ ಹೊರಸೂಸುವಿಕೆಯ ತಲಾವಾರು ಪ್ರಮಾಣ ಜಾಗತಿಕ ಸರಾಸರಿಗಿಂತ 1/3 ಕಡಿಮೆ ಇದೆ ಎಂದು ಅವರು ತಿಳಿಸಿದರು. ಕರ್ನಾಟಕ ವಿಧಾನಮಂಡಳ ಚಳಿಗಾಲದ ಅಧಿವೇಶನವನ್ನು ಬೆಳಗಾವಿಯ ಸುವರ್ಣಸೌಧದಲ್ಲಿ ಡಿಸೆಂಬರ್ 19-29 10 ದಿನಗಳ ಕಾಲ ನಡೆಸಲು ಸಚಿವ ಸಂಪುಟ ತೀರ್ಮಾನಿಸಿದೆ. ಬೆಂಗಳೂರಿನಲ್ಲಿಂದು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅಧ್ಯಕ್ಷತೆಯಲ್ಲಿ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಈ ನಿರ್ಣಯ ಕೈಗೊಳ್ಳಲಾಗಿದೆ. ಸಭೆ ನಂತರ ಆರೋಗ್ಯ ಸಚಿವ ಡಾ ಕೆ ಸುಧಾಕರ್ ಸುದ್ದಿಗಾರರೊಂದಿಗೆ ಮಾತನಾಡಿ, ರಾಜ್ಯದಲ್ಲಿ ರೈತರಿಗೆ ಶ್ರೀಗಂಧ ಬೆಳೆಯಲು ಪ್ರೋತ್ಸಾಹ ನೀಡುವ ನಿಟ್ಟನಲ್ಲಿ ಮತ್ತು ಮುಕ್ತ ಮಾರುಕಟ್ಟೆ ಒದಗಿಸಲು ಶ್ರೀಗಂಧ 2022 ನೀತಿಗೆ ಸಂಪುಟ ಸಮ್ಮತಿ ನೀಡಿದೆ ಎಂದರು. ಶ್ರೀಗಂಧವನ್ನು ಬೆಳೆದ ರೈತರು ಮುಕ್ತ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಲು ಅವಕಾಶವಿದ್ದು ಜಾಗತಿಕ ಮಟ್ಟದಲ್ಲೂ ಹೆಚ್ಚು ಬೇಡಿಕೆ ಇರುವ ಹಿನ್ನೆಲೆಯಲ್ಲಿ ಶ್ರೀಗಂಧ ನೀತಿಯನ್ನು ಅನುಷ್ಠಾನಕ್ಕೆ ತರಲಾಗುತ್ತಿದೆ ಎಂದು ಸಚಿವರು ಹೇಳಿದರು. ರಾಜ್ಯದ 5 ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನು 154 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮೇಲ್ದರ್ಜೆಗೇರಿಸಲು ತೀರ್ಮಾನಿಸಲಾಗಿದೆ. ತುಮಕೂರಿನಲ್ಲಿ 20 ಕೋಟಿ ರೂಪಾಯಿ ವೆಚ್ಚದಲ್ಲಿ ನರ್ಸಿಂಗ್ ಕಾಲೇಜ್ ನಿರ್ಮಾಣಕ್ಕೆ ಒಪ್ಪಿಗೆ ನೀಡಲಾಗಿದೆ ಎಂದು ಸಚಿವ ಸುಧಾಕರ್ ತಿಳಿಸಿದರು. ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ನಾಳೆ ಆಂಧ್ರಪ್ರದೇಶದ ಶ್ರೀಹರಿಕೋಟಾದಿಂದ ಮೊದಲ ಖಾಸಗಿ ರಾಕೆಟ್ ಅನ್ನು ಉಡಾವಣೆ ಮಾಡುವ ಮೂಲಕ ಇತಿಹಾಸ ನಿರ್ಮಿಸಲು ಸಿದ್ದವಾಗಿದೆ. ಐತಿಹಾಸಿಕ ಚೊಚ್ಚಲ ಖಾಸಗಿ ರಾಕೆಟ್ ವಿಕ್ರಮ್ ಎಸ್ ನಾಳೆ ಬೆಳಗ್ಗೆ 11:30 ಶ್ರೀಹರಿಕೋಟಾದಲ್ಲಿ ಉಡಾವಣೆಯಾಗಲಿದ್ದು ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಡಾ ಜಿತೇಂದ್ರ ಸಿಂಗ್ ವೀಕ್ಷಿಸಲಿದ್ದಾರೆ. ವಿಕ್ರಮ್ ರಾಕೆಟ್ ಉಡಾವಣೆ ಕಡಿಮೆ ವೆಚ್ಚದ ಉಡಾವಣಾ ಸೇವೆಗಳಿಗೆ ಅನುವು ಮಾಡಲಿದೆ. 2020ರಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಬಾಹ್ಯಾಕಾಶ ಕ್ಷೇತ್ರವನ್ನು ಖಾಸಗಿ ಸಹಭಾಗಿತ್ವಕ್ಕಾಗಿ ಮುಕ್ತಗೊಳಿಸಿದ ನಂತರ ಇಸ್ರೋದ ಪ್ರಯಾಣದಲ್ಲಿ ಇದು ಪ್ರಮುಖ ಮೈಲಿಗಲ್ಲು ಎಂದು ಸಚಿವರು ಬಣ್ಣಿಸಿದ್ದಾರೆ. ಸರ್ಕಾರೇತರ ಘಟಕ ಮತ್ತು ಸ್ಟಾರ್ಟ್ಅಪ್ ಆಗಿರುವ ಸ್ಕೈರೂಟ್ ಏರೋಸ್ಪೇಸ್ ಪ್ರೈವೇಟ್ ಲಿಮಿಟೆಡ್ ವಿಕೆಎಸ್ ರಾಕೆಟ್ ಅನ್ನು ಅಭಿವೃದ್ದಿಪಡಿಸಿದೆ. ಭಾರತೀಯ ಬಾಹ್ಯಾಕಾಶ ಕಾರ್ಯಕ್ರಮದ ಪಿತಾಮಹ ಎಂದೇ ಹೆಸರಾದ ವಿಕ್ರಮ್ ಸಾರಾಭಾಯಿ ಹೆಸರನ್ನು ಈ ರಾಕೆಟ್ಗೆ ನಾಮಕರಣ ಮಾಡಲಾಗಿದ್ದು ಇದು ಸುಮಾರು 550 ಕಿಲೋಗ್ರಾಂಗಳಷ್ಟು ದ್ರವ್ಯರಾಶಿ ಹೊಂದಿದೆ. ರಾಕೆಟ್ ಉಡಾವಣೆಯ ಒಟ್ಟಾರೆ ಅವಧಿ 300 ಸೆಕೆಂಡುಗಳಾಗಿದ್ದು ಈ ರಾಕೆಟ್ ಗರಿಷ್ಠ 101 ಕಿಲೋಮೀಟರ್ ಎತ್ತರಕ್ಕೆ ತಲುಪಲಿದೆ ಎಂದು ಇಸ್ರೋ ಮಾಹಿತಿ ನೀಡಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ಆಕಾಶವಾಣಿ ಸುದ್ದಿ ವಿಭಾಗದ ಮಹಾನಿರ್ದೇಶಕರಾದ ಡಾ ವಸುಧಾ ಗುಪ್ತಾ ಅವರಿಗೆ ಆಕಾಶವಾಣಿ ಮಹಾನಿರ್ದೇಶಕರಾಗಿ ಹೆಚ್ಚುವರಿ ಹೊಣೆ ನೀಡಲಾಗಿದೆ. 1989 ಸಾಲಿನ ಭಾರತೀಯ ಸಮಾಚಾರ ಸೇವೆ ಐಎಎಸ್ ಅಧಿಕಾರಿಯಾದ ಡಾ ವಸುಧಾ ಅವರು ಕಳೆದ 32 ವರ್ಷಗಳ ತಮ್ಮ ಸೇವಾ ಅವಧಿಯಲ್ಲಿ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ವಿವಿಧ ಹುದ್ದೆಗಳನ್ನು ನಿಭಾಯಿಸಿದ್ದಾರೆ. ಕೇಂದ್ರ ವಾರ್ತಾ ಶಾಖೆ ಪಿಐಬಿ ಮಹಾನಿರ್ದೇಶಕರಾಗಿಯೂ ಇವರು ಸೇವೆ ಸಲ್ಲಿಸಿದ್ದು, ಆ ಅವಧಿಯಲ್ಲಿ ಕೋವಿಡ್ ಸಂಕಷ್ಟ ಸವಾಲು ಎದುರಿಸಲು ಸಮರ್ಪಕ ಮಾಹಿತಿ ಪ್ರಚುರಪಡಿಸುವಲ್ಲಿ ಪ್ರಮುಖ ಪಾತ್ರ ನಿಭಾಯಿಸಿದ್ದರು. ಅಲ್ಲದೆ ಕೇಂದ್ರ ಸರ್ಕಾರದ ವಿವಿಧ ಮಾಧ್ಯಮ ವೇದಿಕೆಗಳಿಗೆ ಪ್ರತಿಕ್ರಿಯೆ ನೀಡುವ ಫೀಡ್ಬ್ಯಾಕ್ ಡ್ಯಾಶ್ಬೋರ್ಡ್ ಅಭಿವೃದ್ಧಿಪಡಿಸುವಲ್ಲಿ ಹಾಗೂ ತಪ್ಪು ವರದಿಗಳನ್ನು ನಿರ್ಬಂಧಿಸುವ ಫ್ಯಾಕ್ಟ್ ಚೆಕ್ ವ್ಯವಸ್ಥೆ ನಿರ್ಮಿಸುವಲ್ಲಿಯೂ ಇವರು ಕೊಡುಗೆ ನೀಡಿದ್ದಾರೆ. ದೆಹಲಿ ಐಐಟಿಯಲ್ಲಿ ಹಣಕಾಸು ವಿಷಯದ ಪಿಎಚ್ಡಿ ಪುರಸ್ಕಾರ ಪಡೆದಿರುವ ಡಾ ವಸುಧಾ ಗುಪ್ತಾ ಅವರು ಆಕಾಶವಾಣಿ ಸುದ್ದಿ ವಿಭಾಗದ ಹೆಚ್ಚುವರಿ ಮಹಾನಿರ್ದೇಶಕರಾಗಿದ್ದಾಗ ಪ್ರಾದೇಶಿಕ ಭಾಷೆಗಳಲ್ಲಿ ಸಾಮಾಜಿಕ ಮಾಧ್ಯಮ ಖಾತೆಗಳನ್ನು ಆರಂಭಿಸುವಲ್ಲಿಯೂ ಮುಖ್ಯ ಪಾತ್ರ ವಹಿಸಿದ್ದರು. ಈಶಾನ್ಯ ರಾಜ್ಯಗಳಲ್ಲಿ ಪ್ರವಾಸೋದ್ಯಮ ಮೂಲಸೌಕರ್ಯ ಅಭಿವೃದ್ಧಿಗೆ ಕೇಂದ್ರ ಸರ್ಕಾರ ಆದ್ಯತೆ ನೀಡಿದೆ ಎಂದು ಕೇಂದ್ರ ಪ್ರವಾಸೋದ್ಯಮ ಮತ್ತು ಸಂಸ್ಕೃತಿ ಖಾತೆ ಸಚಿವ ಜಿ ಕಿಶನ್ ರೆಡ್ಡಿ ಹೇಳಿದ್ದಾರೆ. ಮಿಜೋರಾಂನ ಐಜ್ವಾಲ್ನಲ್ಲಿಂದು ಈಶಾನ್ಯ ರಾಜ್ಯಗಳ ಅಂತಾರಾಷ್ಟೀಯ ಪ್ರವಾಸೋದ್ಯಮ ಮೇಳಕ್ಕೆ ಚಾಲನೆ ನೀಡಿ ಮಾತನಾಡಿದ ಸಚಿವರು, ಪ್ರವಾಸೋದ್ಯಮ ವಲಯದಲ್ಲಿ ಈಶಾನ್ಯ ರಾಜ್ಯಗಳ ಆಂತರಿಕ ಮತ್ತು ಅಂತಾರಾಷ್ಟೀಯ ಮಾರುಕಟ್ಟೆ ಸಾಮರ್ಥ್ಯ ಅನ್ವೇಷಿಸಲು ಈ ಮೇಳ ಆಯೋಜಿಸಲಾಗಿದೆ ಎಂದರು. ದೇಶದಲ್ಲಿ ಪ್ರವಾಸೋದ್ಯಮ ಅಭಿವೃದ್ಧಿಗಾಗಿ ಸ್ವದೇಶ ದರ್ಶನ ಪ್ರಸಾದ ಯೋಜನೆ ಸೇರಿದಂತೆ ಹಲವು ಕಾರ್ಯಕ್ರಮಗಳನ್ನು ಜಾರಿಗೊಳಿಸಲಾಗಿದೆ. December 1 ಭಾರತವು G20 ಒಕ್ಕೂಟದ ಅಧ್ಯಕ್ಷತೆ ವಹಿಸಲಿದ್ದು, 1 ವರ್ಷದ ಈ ಅವಧಿಯಲ್ಲಿ ದೇಶದ ಪ್ರವಾಸೋದ್ಯಮ ಅಭಿವೃದ್ಧಿಗೆ ಆದ್ಯತೆ ನೀಡಲಾಗುವುದು ಎಂದು ಅವರು ತಿಳಿಸಿದರು. 1 ತಿಂಗಳ ಕಾಶಿ ತಮಿಳು ಸಂಗಮ್ ಸಮ್ಮೇಳನ ಉತ್ತರ ಪ್ರದೇಶದ ಐತಿಹಾಸಿಕ ವಾರಾಣಸಿಯಲ್ಲಿಂದು ಆರಂಭವಾಯಿತು. ಪ್ರಧಾನಿ ನರೇಂದ್ರ ಮೋದಿ ಅವರು ಸಮ್ಮೇಳನಕ್ಕೆ ಶನಿವಾರ ಅಧಿಕೃತ ಚಾಲನೆ ನೀಡಲಿದ್ದು, ತಮಿಳುನಾಡಿನ ಜನಪ್ರತಿನಿಧಿಗಳ ಪ್ರಥಮ ತಂಡ ನಾಳೆ ವಾರಾಣಸಿ ತಲುಪಲಿದೆ. ಬನಾರಸ್ ಹಿಂದೂ ವಿಶ್ವವಿದ್ಯಾಲಯದ ವೇದಿಕೆಯಲ್ಲಿ ನಾಡಿದ್ದು ಉದ್ಘಾಟನಾ ಸಮಾರಂಭ ನಡೆಯಲಿದೆ. ವಾರಾಣಸಿಯಲ್ಲಿರುವ ತಮಿಳು ಸಮುದಾಯದ 5ನೇ ತಲೆಮಾರಿನ ಪ್ರತಿನಿಧಿ ವೆಂಕಟರಾಮನ್ ಅವರು ಆಕಾಶವಾಣಿಯೊಂದಿಗೆ ಮಾತನಾಡಿ, ಕಾಶಿ ತಮಿಳು ಸಂಗಮ್ ಸಮ್ಮೇಳನದ ಬಗ್ಗೆ ವಾರಾಣಸಿಯಲ್ಲಿನ ಹಾಗೂ ಜಗತ್ತಿನ ವಿವಿಧ ಭಾಗಗಳಿರುವ ತಮಿಳು ಸಮುದಾಯ ಉತ್ಸುಕವಾಗಿದೆ ಎಂದರು. ತಮಿಳರು ಮತ್ತು ವಾರಾಣಸಿಯ ಸಂಬಂಧ ಬಹುಪ್ರಾಚೀನವಾಗಿದ್ದು, ಇದು ಕೇವಲ ಧಾರ್ಮಿಕ ಆಧ್ಯಾತ್ಮಿಕ ಮಾತ್ರವಲ್ಲದೆ ಶೈಕ್ಷಣಿಕ ಮತ್ತು ವ್ಯಾಪಾರ ಸಂಬಂಧವೂ ಆಗಿದೆ. ಇಂತಹ ಅಪರೂಪದ ಸಮ್ಮೇಳನ ಆಯೋಜಿಸಲು ಕಾರಣರಾದ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಅಭಿನಂದನೆ ಸಲ್ಲಿಸುವುದಾಗಿ ಅವರು ತಿಳಿಸಿದರು. ಭಾರತ ಆಸ್ಟ್ರೇಲಿಯಾ ನಡುವಣ 5ನೇ ದ್ವಿಪಕ್ಷೀಯ ಸೈಬರ್ ನೀತಿ ಮಾತುಕತೆ ದೆಹಲಿಯಲ್ಲಿ ಇಂದು ಆರಂಭವಾಯಿತು. ಸೈಬರ್ ಆಧಾರಿತ ಕಾರ್ಯತಂತ್ರ ಪಾಲುದಾರಿಕೆ ಸಹಕಾರ ಮತ್ತು ಯೋಜನೆ 2020-25 ನೀತಿಯ ಕುರಿತಂತೆ ಸಮಾಲೋಚನೆ ನಡೆದಿದ್ದು, ಭಾರತೀಯ ನಿಯೋಗದಲ್ಲಿ ಗೃಹ, ವಿದೇಶಾಂಗ, ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ, ದೂರಸಂಪರ್ಕ ಸಚಿವಾಲಯಗಳು, ರಾಷ್ಟೀಯ ಭದ್ರತಾ ಮಂಡಳಿ ಸೇರಿದಂತೆ ವಿವಿಧ ಇಲಾಖೆಯ ಹಿರಿಯ ಅಧಿಕಾರಿಗಳು ಭಾಗವಹಿಸಿದ್ದಾರೆ. ಸೈಬರ್ ವಲಯದ ಕಾರ್ಯತಂತ್ರ ಆದ್ಯತೆಗಳು, ಸೈಬರ್ ಬೆದರಿಕೆ, 5G ಸೇರಿದಂತೆ ಮುಂದಿನ ತಲೆಮಾರಿನ ತಂತ್ರಜ್ಞಾನಗಳು, ಸಾಮರ್ಥ್ಯ ನಿರ್ಮಾಣ, ಇಂಡೋ ಪೆಸಿಫಿಕ್ ವಲಯದಲ್ಲಿ ಸಹಕಾರ, ಸೈಬರ್ ವಲಯದ ಇತ್ತೀಚಿನ ಬೆಳವಣಿಗೆಗಳು ಸೇರಿದಂತೆ ವಿವಿಧ ವಿಷಯಗಳು ಚರ್ಚೆಯಾಗಲಿವೆ. 4 ದಿನಗಳ ಫ್ರಾನ್ಸ್ ಪ್ರವಾಸದಲ್ಲಿರುವ ಭಾರತೀಯ ಭೂಸೇನಾಪಡೆ ಮುಖ್ಯಸ್ಥ ಜನರಲ್ ಮನೋಜ್ ಪಾಂಡೆ ಅವರು ಪ್ಯಾರಿಸ್ನಲ್ಲಿಂದು ಫ್ರಾನ್ಸ್ ಭೂಸೇನಾಪಡೆ ಮುಖ್ಯಸ್ಥ ಜನರಲ್ ಪಿಯರಿ ಶೆಲ್ ಅವರೊಂದಿಗೆ ಸಮಾಲೋಚನೆ ನಡೆಸಿದರು. ದ್ವಿಪಕ್ಷೀಯ ಸೇನಾ ಬಾಂಧವ್ಯ ಬಲವರ್ಧನೆ ಕುರಿತು ಚರ್ಚೆ ನಡೆಯಿತು. ಇದೇ ವೇಳೆ ಪ್ಯಾರಿಸ್ನಲ್ಲಿನ ಆರ್ಕ್ ಡಿ ಟ್ರಿಯಂಫ್ ಯುದ್ಧ ಸ್ಮಾರಕಕ್ಕೆ ಗೌರವ ನಮನ ಸಲ್ಲಿಸಿದರು. ಜನರಲ್ ಪಾಂಡೆ ಅವರು ನಿನ್ನೆ ನ್ಯೂ ಶಾಪೆಲ್ನಲ್ಲಿರುವ ಭಾರತೀಯ ಸ್ಮಾರಕಕ್ಕೆ ಪುಷ್ಪ ನಮನ ಸಲ್ಲಿಸಿದರು. ಬಳಿಕ ಅವರು ಅಲ್ಲಿನ ಲೆಫ್ಟಿನೆಂಟ್ ಜನರಲ್ ಬರ್ಟ್ರಾಂಡ್ ಟೌಜೋಸ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಿದ್ದರು. ಭಾರತ ನ್ಯೂಜಿಲೆಂಡ್ ನಡುವಿನ 3 ಪಂದ್ಯಗಳ ಟಿ20 ಪುರುಷರ ಕ್ರಿಕೆಟ್ ಸರಣಿಯ ಮೊದಲ ಪಂದ್ಯ ವೆಲಿಂಗ್ಟನ್ನಲ್ಲಿ ನಾಳೆ ನಡೆಯಲಿದೆ. ಭಾರತೀಯ ಕಾಲಮಾನ ಮಧ್ಯಾಹ್ನ 12 ಗಂಟೆಗೆ ಪಂದ್ಯ ಆರಂಭವಾಗಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಭಯೋತ್ಪಾದನೆಗೆ ಆರ್ಥಿಕ ನೆರವು ತಡೆ ಕುರಿತ 3ನೇ ಜಾಗತಿಕ ಸಮಾವೇಶಕ್ಕೆ ಪ್ರಧಾನಿ ನರೇಂದ್ರ ಮೋದಿ ನಾಳೆ ಚಾಲನೆ. December 19 ಬೆಳಗಾವಿಯಲ್ಲಿ ಕರ್ನಾಟಕ ವಿಧಾನಮಂಡಳ ಚಳಿಗಾಲದ ಅಧಿವೇಶನ. ದೇಶದ ಪ್ರಥಮ ಖಾಸಗಿ ರಾಕೆಟ್ ವಿಕ್ರಮ್ ಎಸ್ ನಾಳೆ ಉಡಾವಣೆ ಮಾಡಲು ಇಸ್ರೋ ಸಜ್ಜು. ಹಾಗೂ ಆಕಾಶವಾಣಿ ಮಹಾನಿರ್ದೇಶಕರಾಗಿ ಡಾ ವಸುಧಾ ಗುಪ್ತಾಗೆ ಹೆಚ್ಚುವರಿ ಹೊಣೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಆಕಾಶವಾಣಿ ಬೆಂಗಳೂರಿನ ಅರಮನೆ ಆವರಣದಲ್ಲಿ ನಡೆಯುತ್ತಿರುವ ಬೆಂಗಳೂರು ಟೆಕ್ ಶೃಂಗಸಭೆ 2ನೇ ದಿನದ ಕಾರ್ಯಕ್ರಮಗಳ ಬಾನುಲಿ ವರದಿ. ಪ್ರಾಯೋಜಕರು ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ, ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ, ಕರ್ನಾಟಕ ಸರ್ಕಾರ. ಏಷ್ಯಾದ ಅತಿ ದೊಡ್ಡ ಟೆಕ್ ಇವೆಂಟ್ ಎಂದೆನಿಸಿಕೊಂಡಿರುವ, ದೇಶ ವಿದೇಶಗಳ ಗಮನ ಸೆಳೆದ ಬೆಂಗಳೂರು ಟೆಕ್ ಸಮಿತ್ 2022 ಎರಡನೇ ದಿನವಾದ ಇಂದು ಕೂಡ ಬೆಂಗಳೂರು ಅರಮನೆ ಆವರಣದ ಸುತ್ತಮುತ್ತ ಸಂಭ್ರಮದ ವಾತಾವರಣ ಮುಂದುವರೆದಿತ್ತು. ರಜತ ಮಹೋತ್ಸವ ಆಚರಿಸುತ್ತಿರುವ ಬೆಂಗಳೂರು ಟೆಕ್ ಸಮಿತ್ 2022 ದೇಶ ವಿದೇಶಗಳ ಪ್ರತಿನಿಧಿಗಳು, ತಂತ್ರಜ್ಞಾನಿಗಳು, ಉದ್ಯಮಿಗಳು, ಸ್ಟಾರ್ಟ್ಅಪ್ ಕಂಪನಿಗಳ ಪ್ರತಿನಿಧಿಗಳು ಉತ್ಸಾಹದಿಂದ ಪಾಲ್ಗೊಂಡಿದ್ದರು. ಇಂದು ಬೆಳಗ್ಗೆ ನಡೆದ ಮೊದಲ ಅಧಿವೇಶನದಲ್ಲಿ ಜಿನೋಮ್ ತಂತ್ರಜ್ಞಾನದ ಆವಿಷ್ಕಾರಕ್ಕೆ 2020 ನೊಬೆಲ್ ಪ್ರಶಸ್ತಿ ಪಡೆದಿರುವ ಇಮಾನ್ಯುಯಲ್ ಶಾರ್ಪೋಟಿಯಾ ವರ್ಚುವಲ್ ಮೂಲಕ ರಿಸರ್ಚ್ ಜರ್ನಿ ಟುವರ್ಡ್ಸ್ ಕ್ರಿಸ್ಪ್ ಕ್ಯಾಸ್ ಜಿನೋಮ್ ಇಂಜಿನಿಯರಿಂಗ್ ಟೆಕ್ನಾಲಜಿ ಕುರಿತು ವಿಷಯ ಮಂಡಿಸಿದರು. Remains the second cause of death worldwide, and that requires a lot of effort from the scientific and the biotech community, and to be able to cope in the future with infectious diseases, the one we can face right now with SARS-CoV-2, but also bacterial diseases, with always a focus when one works on bacteria that cause diseases in humans. That is to try to understand the mechanisms of diseases. Our research can lead as well to very interesting mechanisms that could be exploited for gene technologies. As I said, I talk about CRISPR a little bit in my presentation, and CRISPR is really gene editing technology that has to be placed in the history of genetics. So CRISPR-Cas bringing a layer of simplicity of design and also of versatility of design. The tools has been developed into different versions. ತದನಂತರ ನಡೆದ ಅಧಿವೇಶನದಲ್ಲಿ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯ ಅಧ್ಯಕ್ಷ ಎಸ್ ಸೋಮನಾಥ್ ಆರ್ಎನ್ಡಿ ಆಫ್ ಇಂಡಿಯಾ ಇನ್ನೋವೇಷನ್ ಫಾರ್ ಗ್ಲೋಬಲ್ ಇಂಪ್ಯಾಕ್ಟ್ ಕುರಿತು ಮಾತನಾಡಿದರು. ರೋಬೋಟಿಕ್ ತಂತ್ರಜ್ಞಾನಕ್ಕೆ ಇಸ್ರೋ ಹೆಚ್ಚು ಮಹತ್ವ ಕೊಡುವುದಾಗಿ ತಿಳಿಸಿದ ಅವರು, ಉಪಗ್ರಹ ಚಟುವಟಿಕೆಗಳಿಂದ ಎಲ್ಲವನ್ನೂ ಬೆಸೆಯುವ ಅಂತರ್ಜಾಲ ಅಂದರೆ ಇಂಟರ್ನೆಟ್ ಆಫ್ ಥಿಂಗ್ಸ್ನ ಸ್ವರೂಪವನ್ನೇ ಬದಲಾಯಿಸಲು ಸಾಧ್ಯ ಎಂದು ನುಡಿದರು. Possibly you are all aware that we are getting ready for a launch tomorrow at Sriharikota by the first space startup in India, and their rocket is ready, Vikram S. Though this rocket is not one something that is going to launch a satellite in orbit, but this is going to be a suborbital mission. It will demonstrate that young people with a dream to build something big can actually do it in India, and we have created an ecosystem today for them to make their dreams happen, build the rocket systems using the available industries in India, and take the support of the Indian Space Research Organization, the infrastructure that we have created, and we are also looking at joint collaboration with NASA and JAXA. Probably you are all aware that the IoT revolution has already started. If you look at space satellite data, we have a lot of imageries available from satellites. The analytics still happens offline, and the decision making process that happens using satellite data is still not real time. Of course, we have the communication network, we have the remote sensing network, we have the position and timing services networks, and all this has to come together to provide you a set of services that are required, driven by the artificial intelligence and machine learning. Of course, robotics definitely is an important sector. This not only for space, but also for terrestrial applications, manufacturing, remote controlled activities. And we are working in space sector to trigger this action in various sectors. We are working on humanoids, we are working on tethered robotics, and we look at it not as a production item, but as a capability demonstration, enabling startups, and we are willing to transfer whatever capability that we have to the industries. Probably you are aware that the space debris is a very major point, and we are looking at how we can bring back many of the defunct satellites, deorbit them using these technologies, sometimes use them for refueling, repurpose those satellites. All those activities are possible once you develop this robotic technologies. ಈ ನಡುವೆ ಭಾರತ ಹಾಗೂ ಅಮೆರಿಕದ ಏಜೆನ್ಸಿ ಫಾರ್ ಇಂಟರ್ನ್ಯಾಷನಲ್ ಡೆವಲಪ್ಮೆಂಟ್ ನಡುವೆ ಒಡಂಬಡಿಕೆಗೆ ಸಹಿ ಹಾಕಲಾಯಿತು. ಬಳಿಕ ನಡೆದ ಅಧಿವೇಶನದಲ್ಲಿ ಟೆಕ್ನಾಲಜಿ ಆಸ್ ಎ ಡ್ರೈವಿಂಗ್ ಫೋರ್ಸ್ ಫಾರ್ ಇಂಡಿಯಾಸ್ ಇನ್ಕ್ಲೂಸಿವ್ ಡೆವಲಪ್ಮೆಂಟ್ ವಿಷಯದ ಕುರಿತು ಚರ್ಚಿಸಲಾಯಿತು. ಯಾವುದೇ ಉತ್ಪನ್ನದ ಆವಿಷ್ಕಾರ ಅಥವಾ ಅಭಿವೃದ್ಧಿ ಸಂದರ್ಭದಲ್ಲಿ ವಿಶೇಷ ಚೇತನರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳಬೇಕು ಎಂದು ಪ್ರಶ್ನೋತ್ತರ ವೇಳೆಯಲ್ಲಿ ಬಂದ ಸಲಹೆಗೆ ಐಬಿಎಂ ಟೆಕ್ನಾಲಜಿಯ ಸಿಟಿಒ ಗೀತಾ ಗುರುನಾನಿ ಪ್ರತಿಕ್ರಿಯಿಸಿದರು. creating and going deep into my own awareness, I realized that so many of us wear specs, right? So we also are in that category of disabled, right? Saying that the eyesight is a thing, right? That we are dependent on an additional thing. I think from a technology advancement point of view, I have seen AI making a significant progress, right? And significantly contributing the accessibility part of it, be it, I think, every product which we look at, a common use of, let's say, Microsoft Office or Word or PowerPoint or whatever. So I would say that I think all of us should collectively think that how AI could be pervasive in every product we build, so that it's accessibility ready and it uses all different aids.